ಸಂಸ್ಕೃತದಲ್ಲಿ ಒಂದು ಮಾತು ಹೇಳ್ತಾರೆ, ಅರ್ಥ ಬಹಿಷ್ವಾರಹ ಪ್ರಾಣಃ ಅಂತೇಳಿ. ದುಡ್ಡು ಅನ್ನೋದು ಹೊರಗಡೆ ಚಲಿಸ್ತಾ ಇರತಕ್ಕಂತಹ ಪ್ರಾಣ, ವಾಯು ಅಂತಕ್ಕಂತಹದ್ದು, ಗಾಳಿ ಅಂತಕ್ಕಂತಹದ್ದು ಒಳಗಡೆ ಚಲಿಸ್ತಾ ಇರತಕ್ಕಂತಹ ಒಂದು ಪ್ರಾಣ. ಇದು ಒಳಗೆ ಬೇಕಾದರೆ ದುಡ್ಡು ಹೊರಗೆ ಬೇಕಾಗತ್ತೆ ಅಂತೇಳಿ. ಬಹುಶಃ ಈ ಒಂದು ಶತಮಾನದಲ್ಲಿ ಮನುಷ್ಯ ತನ್ನ ಸುಖವನ್ನು ಮರೆತು ದುಡ್ಡಿನ ಬೆನ್ನತ್ತಿ ಹೋಗೋದ್ರ ಹಿಂದೆ ನಿಜವಾದ ಸುಖನ ಕಳ್ಕೊಳ್ತಾ ಇದ್ದಾನ ಅಂತ. ಇದು ಒಳ್ಳೆಯ ಪ್ರಶ್ನೆಯನ್ನು ತಾವು ಕೇಳಿದ್ದು. ಇವತ್ತು ಮನುಷ್ಯ ತನ್ನ ಆರೋಗ್ಯದ ಬಗ್ಗೆ ಲಕ್ಷ್ಯ ವಹಿಸದೆ ಆರ್ಥಿಕದ ಬೆನ್ನ ಹತ್ತಿ ತನ್ನ ಬದುಕನ್ನು, ತನ್ನ ಬದುಕಿನ ನೆಲೆಯನ್ನು ಕಳ್ಕೊಳ್ಳೋದ್ರಲ್ಲಿ ಯಾವುದೇ ಸಂಶಯ ಇಲ್ಲ. ಕಾರಣ, ಮನುಷ್ಯನಲ್ಲಿರುವಂತಹ ಅತಿಯಾಸೆಗಳು ತನ್ನ ಬದುಕನ್ನು ಅಪರಿಪೂರ್ಣಗೊಳಿಸಿಕೊಳ್ಳಲಿಕ್ಕೆ ಇದು ಒಂದು ಕಾರಣವಾಗ್ತಾ ಇದೆ. ಆಸೆಗಳು ಹಲವು, ಆ ಆಸೆಗಳನ್ನು ಪೂರೈಸಿಕೊಳ್ಳುವ ಸಲುವಾಗಿ ಮನುಷ್ಯ ತನ್ನ ನಿಜದ ನೆಲೆಯನ್ನು ಮರೆತು ತಾತ್ಕಾಲಿಕವಾಗಿರುವಂತಹ ನೆಲೆಯನ್ನು ಕಂಡುಕೊಳ್ಳೋ ಸಲುವಾಗಿ ಪ್ರಯತ್ನ ಮಾಡ್ತಾ ಇದ್ದಾನೆ. ತಾತ್ಕಾಲಿಕ ನೆಲೆ ಅಂತಂದರೆ ಅದೇ ಆರ್ಥಿಕದ ಬೆನ್ನ ಹತ್ತಿ ತನ್ನ ನಿಜದ ನೆಲೆಯನ್ನು ಕಂಡುಕೊಳ್ಳಿಕ್ಕೆ ಅಸಮರ್ಥನ ಆಗ್ತಾ ಇದ್ದಾನೆ. ಹಾಗಾಗಿ ಇದಕ್ಕೆ ಹಲವು ಕಾರಣಗಳಿರಬಹುದು, ನಾವು ಒಂದೇ ಕಾರಣ ಅಂತ ಹೇಳೋಕ್ಕಾಗಂಗಿಲ್ಲ. ಕೇವಲ ತನಗಾಗಿ ಆರ್ಥಿಕ ಬೆನ್ನ ಹತ್ತೋದ್ರ ಜೊತೆಗೆ ತನ್ನ ಕೌಟುಂಬಿಕ ವ್ಯವಸ್ಥೆಯನ್ನು ಸರಿಪಡಿಸಿಕೊಳ್ಬೇಕು, ಇತರರಂತೆ ನಾನು ಕೂಡ ಉತ್ತಮ ಸ್ಥಿತಿಯಲ್ಲಿ ಜೀವನ ನಡೆಸಿಕೊಂಡು ಹೋಗಬೇಕು, ಹೀಗೆ ಹಲವು ಚಿಂತನೆಗಳಿಟ್ಕೊಂಡು ತನ್ನ ಸುಖವನ್ನು ಮರೆತು ಕೇವಲ ಅದರಿಂದಲೇ ಎಲ್ಲವೂ ಸಾಧ್ಯ ಅನ್ನುವಂತಹದ್ದನ್ನು ನಂಬಿಕೊಂಡು ಆ ನಿಟ್ಟಿನಲ್ಲಿ ಹೋಗ್ತಾ ಇದ್ದಾನೆ. ಅದು ಬಹಳಷ್ಟು ಕ್ಲಿಷ್ಟಕರವಾಗಿರುವಂತಹ ವಾತಾವರಣಕ್ಕೆ ಆ ವ್ಯಕ್ತಿಯನ್ನು ತಂದುಕೊಡುತ್ತದೆ. ಮನುಷ್ಯ ಇದ್ದುದರಲ್ಲಿ ಜೀವನ ಮಾಡಬೇಕು ಅನ್ನುವಂತಹದ್ದು ಹಿರಿಯರ ಮಾತುಗಳು, ಅನುಭವಗಳು. ಆದರೆ ಇದ್ದುದಕ್ಕಿಂತ ಜಾಸ್ತಿ ಬೇಕನ್ನುವುದು ಇತ್ತೀಚಿನ ಮನುಷ್ಯರ ಭಾವನೆಗಳು. ಹಾಗಾಗಿ ಅದಕ್ಕಿಂತ ಶ್ರೇಷ್ಠವಾಗಿರುವಂತಹದ್ದು ಆರೋಗ್ಯ ಮತ್ತು ಸುಖ ಅನ್ನುವಂತಹದ್ದು. ಆರೋಗ್ಯ ಸುಖ ಜೀವನದ ಅತ್ಯಮೂಲ್ಯವಾಗಿರುವಂತಹ ಜೀವನ ಸಂದೇಶಗಳು. ಅವುಗಳನ್ನು ಮನುಷ್ಯ ಅನುಸರಿಸಿದಾಗ ಬದುಕು ಬಹಳಷ್ಟು ಸುಖಮಯವಾಗಿರ್ತದೆ, ಸಂತೋಷಮಯವಾಗಿರ್ತದೆ. ಲೌಕಿಕ ಬದುಕು ಬದುಕಲ್ಲ, ಅಧ್ಯಾತ್ಮದ ಜೊತೆಗೆ ಲೌಕಿಕ ಬದುಕಿರಬೇಕು ಅಂತೇಳಿ ಅನೇಕ ಗುರುಗಳು ತಾವುಗಳು ಪ್ರಸ್ತಾಪ ಮಾಡ್ತಾನೆ ಇರ್ತೀರಿ. ಆದರೆ ಮನುಷ್ಯ ನಿಮ್ಮ ಒಂದು ಉಪದೇಶ ಕೇಳಿ ಅಥವಾ ಮಾತುಗಳನ್ನು ಕೇಳಿ ಒಂದು ಮಠ ಅಥವಾ ಒಂದು ಪೂಜ್ಯ ಸ್ಥಳದಿಂದ ಕಾಲಿಟ್ಟ ಮರುಕ್ಷಣದಿಂದಲೇ ಮತ್ತೆ ಅವನ ಮನೋಸ್ಥಿತಿ ಮುಂಚೆ ಹೇಗಿರುತ್ತೋ ಹಾಗೇ ಇರುತ್ತಲ್ಲ. ಇದರಿಂದ ಈ ಅಲೌಕಿಕ ಜಗತ್ತು ಅನ್ನೋದು ಮಠದ ಗುರುಗಳಿಗೆ ಮಾತ್ರ ಸೀಮಿತವೋ, ಅಥವಾ ಈ ಜನಗಳು ಇದು ಯಾಕೆ ಅವರ ಮನಃ ಪರಿವರ್ತನೆ ಆಗದಲೆ ಸುಮ್ಮನೆ ಒಂದು ರೀತಿಯಾಗಿ ತೋರ್ಗಾಣಿಕೆಗೆ ಜೀವನ ಮಾಡ್ತಾರೆ? ಇದು ಈ ಭಾವನೆಗಳು ಬರಬೇಕಾದ್ರೆ ನಮ್ಮಲ್ಲಿ ಸಂಸ್ಕಾರ ಅನ್ನುವಂತಹದಿರಬೇಕು. ಆ ಸಂಸ್ಕಾರ ಎಲ್ಲಿಂದ ಪ್ರಾರಂಭ ಆಗ್ತದೆ? ತಂದೆ ತಾಯಿಗಳಾಗಿರಬಹುದು ಅಥವಾ ಹಿರಿಯರಾಗಿರಬಹುದು, ಯಾವ ರೀತಿಯಾಗಿ ಬೀಜ ಇರ್ತದೆಯೋ ಆ ರೀತಿಯಾಗಿರುವಂಥ ವೃಕ್ಷ ಫಲಗಳು ಪುಷ್ಪಗಳು ಆಗ್ತವೆ ಅನ್ನುವಂತಹದ್ದು. ಹಾಗಾಗಿ ಸಂಸ್ಕಾರ ಇಲ್ಲಿ ಭಾಳ ಮುಖ್ಯವಾಗಿರ್ತದೆ. ಹೆಂಗೆ ಸಂಸ್ಕಾರ ನಾವು ಕೊಡ್ತೀವೋ ಆ ಸಂಸ್ಕಾರದಂತೆ ಫಲನೂ ಸಿಗ್ತಾ ಇರ್ತದೆ. ಇಲ್ಲಿ ಮಠಕ್ಕೆ ಬಂದಾಗ ಗುರುಗಳಿಂದ ಅಥವಾ ತಜ್ಞರಿಂದ ಒಳ್ಳೆಯ ಮಾತುಗಳನ್ನು ಕೇಳಿದ ಬಳಿಕ ಅವುಗಳನ್ನು ಅನುಸರಿಸಿದಾಗ ನನ್ನ ಬದುಕು ಚೆನ್ನಾಗಾಗ್ತದೆ ಅನ್ನುವಂತಹ ನಂಬಿಕೆ ಆತನಲ್ಲಿ ಬರಬೇಕಾದ್ರೆ ಆ ನಂಬಿಕೆಗೆ ಮೂಲವಾಗಿರುವಂತಹದ್ದು ಸಂಸ್ಕಾರ. ಆ ಸಂಸ್ಕಾರ ಆ ಇಲ್ಲದೆ ಹೋದಾಗ ಬರೀ ಕೇಳಿದ ಕೂಡಲೇ ನಾನು ಹಿಂಗಾಗಬೇಕು ಅಂತ ಅಪೇಕ್ಷೆ ಪಡ್ತಾನೆ, ಆದರೆ ಮನೆಗೆ ಹೋದ ಕೂಡಲೇ ಅದು ಸಾಧ್ಯ ಆಗೋದಿಲ್ಲ. ಆ ಸಾಧ್ಯ ಆಗದೇ ಇರೋದಕ್ಕೆ ಏನು ಕಾರಣ? ಸಂಸ್ಕಾರ ಇಲ್ಲದೇ ಇರೋದ್ರಿಂದ. ಸಂಸ್ಕಾರ ಎಲ್ಲಿರ್ತದೆಯೋ ಅಲ್ಲಿ ಒಳ್ಳೆಯ ಫಲಗಳನ್ನು ನಿರೀಕ್ಷೆ ಮಾಡಲಿಕ್ಕೆ ಸಾಧ್ಯ, ಒಳ್ಳೆಯ ವಾತಾವರಣವನ್ನು ನಿರೀಕ್ಷೆ ಮಾಡಲಿಕ್ಕೆ ಸಾಧ್ಯ. ಇವತ್ತು ಗುರುಗಳು ಬಂದಿರತಕ್ಕಂಥ ಸಾವಿರಾರು ಭಕ್ತಾದಿಗಳಿಗೆ ಏಕಕಾಲದಲ್ಲಿ ಉಪದೇಶಗಳನ್ನು ನೀಡ್ತಾ ಇರ್ತಾರೆ. ಅಲ್ಲಿ ಬಂದಿರುವಂಥ ಸಾವಿರಾರು ಜನರು ಆ ಮಾತುಗಳನ್ನು ನಡೆಸ್ಕೊಂಡು ಹೋಗ್ತಾರೆ ಅಂತ ನಾವು ನಂಬ್ಕೊಳ್ಳೋಕ್ಕಾಗೋಂಗಿಲ್ಲ. ಯಾರು ಅದರ ಬಗ್ಗೆ ವಿಶ್ವಾಸ ಶ್ರದ್ಧೆ ನಂಬಿಕೆ ಇರ್ತದೆಯೋ, ಕೆಲವಾರು ಜನರು ಅದನ್ನು ಅನುಸರಿಸ್ತಾರೆ, ಆ ಅನುಸರಿಸಿದಾಗ ಅವ್ರ ಬದುಕು ನೆಮ್ಮದಿಯಿಂದ ನಡೆಸಿಕೊಂಡು ಹೋಗ್ಲಿಕ್ಕೆ ಸಾಧ್ಯ ಆಗ್ತದೆ. ಎಲ್ಲರೂ ಅದನ್ನು ಪೂರೈಸಿಕೊಂಡು ಹೋಗ್ಲಿಕ್ಕೆ ಅಸಮರ್ಥರಾಗ್ತಾರೆ. ಯಾಕೆ? ಅವರಿಗೆ ಸಿಗುವಂತ ಸೌಲಭ್ಯಗಳು ಕೊರತೆಗಳು ಇವು ಅವರನ್ನ ಆ ಮಾರ್ಗದಲ್ಲಿ ತೆಗೆದುಕೊಂಡು ಹೋಗ್ಲಿಕ್ಕೆ ಅಸಮರ್ಥರಾಗ್ತಾರೆ. ಅವರು ಭಗವದ್ಗೀತೆಯಲ್ಲಿ ಕೃಷ್ಣ ಹೇಳ್ತಾನೆ, ನನ್ನ ಅಪ್ಪಣೆ ಇಲ್ದಲೆ ಒಂದು ಹುಲ್ಕಡ್ಡಿಯೋ ಅಲ್ಗಾಡೋದಕ್ಕೆ ಸಾಧ್ಯ ಇಲ್ಲ ಅಂತ. ಅದನ್ನ ಒಂದು ಕಡೆಗಿಟ್ರೆ ಇನ್ನೊಂದು ಕಡೆ ಕೆಲವರು ವಾದ ಮಾಡ್ತಾರೆ. ನೀವು ಹೇಳಿದ್ರಿ ಸಂಸ್ಕಾರ ಅನ್ನೋ ಪದ, ಈ ಸಂಸ್ಕಾರ ಅನ್ನೋದು ಹಲವು ಜನ್ಮಗಳ ಪಾಕದಿಂದಾಗಿ ಒಂದು ಜನ್ಮದಲ್ಲಿ ಅದು ಸಿದ್ಧ ಆಗತ್ತೆ. ಆ ಸಿದ್ಧ ಆದಾಗ ಆ ಪಾಕದ ಸವಿಯನ್ನ ಆ ವ್ಯಕ್ತಿ ಅನುಭವಿಸ್ತಾನೆ ಅಂತೇಳಿ. ಇದು ಒಂದು ಕಡೆ ನನ್ನ ಅಪ್ಪಣೆ ಇಲ್ದಲೆ ಒಂದು ಹುಲ್ಕಡ್ಡಿಯೂ ಚಲಿಸಲ್ಲ ಅಂತಕ್ಕಂತಹದ್ದು, ಇನ್ನೊಂದು ಕಡೆ ಅನೇಕ ಜನ್ಮಗಳ ಸಂಸ್ಕಾರ ಅಂತನೂ ವಾದ ಮಾಡದೆ, ಅದು ವಾದ ಅನ್ನೋದಕ್ಕಿಂತ ಅಭಿಪ್ರಾಯ ಹೇಳದೇ ಆದರೆ, ಈ ಗೊಂದಲಗಳ ಗೂಡಿನಲ್ಲಿ ಒಂದು ಯುವ ಜನಾಂಗ ಯಾವುದನ್ನ ಒಪ್ಕೋಬೇಕು ಯಾವುದನ್ನ ಬಿಡಬೇಕು? ಇಲ್ಲಿ ನನ್ನ ಅಪ್ಪಣೆ ಇಲ್ಲದೆ ಒಂದು ಹುಲ್ಲು ಕಡ್ಡಿ ಕೂಡ ಅಲುಗಾಡೋದಿಲ್ಲ ಅನ್ನುವಂತಹದ್ದು ವ್ಯಾಪಕತೆ. ಪರಮಾತ್ಮ ಯಾವಾಗಲೂ ವಿಶಾಲವಾದ ಚಿಂತನೆಗಳನ್ನ ಭಕ್ತರಿಗೆ ನೀಡ್ತಾ ಇರ್ತಾನೆ. ಆ ಚಿಂತನೆಗಳನ್ನ ಅರಗಿಸಿಕೊಳ್ಳುವಂತಹ ಸಾಮರ್ಥ್ಯ ಯಾರಲ್ಲಿ ಇರ್ತದೆಯೋ ಆ ವ್ಯಕ್ತಿ ಆ ದಿವ್ಯ ಸಂದೇಶಗಳನ್ನ ನಿರೀಕ್ಷೆ ಮಾಡ್ತಾನೆ, ಆ ಸಂದೇಶಗಳಂತೆ ಬದುಕನ್ನು ಕಟ್ಕೊಂಡು ಹೋಗ್ತಾನೆ. ಯಾರಲ್ಲಿ ಆ ನಂಬಿಕೆಗಳಿರೋದಿಲ್ವೋ ಅವರು ಅದನ್ನ ಲಕ್ಷ್ಯ ವಹಿಸೋದಲ್ಲ, ಅದರ ಬಗ್ಗೆ ಚಿಂತನೆನೂ ಮಾಡೋದಿಲ್ಲ. ಇವತ್ತು ಜಗತ್ತನ್ನು ನಾವು ನೋಡಿದಾಗ ಜಗತ್ತಿಗೆ ಕೊಟ್ಟಿರುವಂಥ ಸಂದೇಶಗಳು, ಭಗವಂತ ಕೇವಲ ಒಂದು ವರ್ಗಕ್ಕೆ ಒಂದು ಜಾತಿಗೆ ಒಂದು ಪ್ರಾಂತಕ್ಕೆ ಸೀಮಿತವಾಗಿಲ್ಲ, ವಿಶ್ವದ ಸಮಸ್ತ ಸಂಕುಲಕ್ಕೆ ಜೀವ ಸಂಕುಲಕ್ಕೆ ನೀಡಿರುವಂಥ ದಿವ್ಯ ಸಂದೇಶಗಳು, ಆ ದಿವ್ಯ ಸಂದೇಶಗಳ ವ್ಯಾಪಕತೆ, ಸರ್ವೇ ಜನಾಸುಖಿನೋ ಭವಂತು, ಸರ್ವೇ ಸಂತು ನಿರಾಮಯ, ಸರ್ವೇ ಭದ್ರಾಣಿ ಪಶ್ಯಂತು, ಮಾ ಕಶ್ಚಿತ್ ದುಃಖ ಭಾಗ್ ಭವೇತ್. ಋಷಿಮುನಿಗಳು ಇದನ್ನ ಸಾರಿದರು. ಕೇವಲ ನನಗೊಬ್ಬನಿಗಾಗಿ ಸುಖವಾಗಿರಬೇಕು, ನಾನೊಬ್ಬನೇ ಆರೋಗ್ಯವಂತನಾಗಿರಬೇಕು ಅನ್ನುವಂಥ ಸಂದೇಶಗಳಲ್ಲ, ವ್ಯಾಪಕ ದೃಷ್ಟಿಯಿಂದ ಸಮಷ್ಟಿ ದೃಷ್ಟಿಯಿಂದ ಆ ಸಂದೇಶಗಳನ್ನು ಹೇಳಿದ್ದಾರೆ. ಆ ಸಂದೇಶಗಳಂತೆ ನಾವು ನಡ್ಕೊಳ್ಬೇಕು ಅನ್ನುವಂಥದ್ದು, ಅದನ್ನ ನಾವು ಮರೆತರೆ ಬದುಕಿಗೆ ಅರ್ಥನೂ ಇರಂಗಿಲ್ಲ. ಯಾಕೆ ಇವತ್ತು ಈ ಜಗತ್ತನ್ನು ನೋಡಿದಾಗ ಭೂಮಿ ನೀರು ಗಾಳಿ ಇವೆಲ್ಲವೂ ಸಮಸ್ತ ಜೀವ ಸಂಕುಲಕ್ಕೆ ಬೇಕಾಗಿರುವಂತಹ ಸಂಪತ್ತುಗಳೇ, ಈ ಸಂಪತ್ತುಗಳ ಒಡೆಯ ಭಗವಂತ ಇದ್ದಾನೆ ಅನ್ನುವಂತಹದ್ದು, ಅಲೌಕಿಕ ಶಕ್ತಿ ಅನ್ನುವಂತಹದ್ದು ಇರ್ಬೋದು, ಅದರ ಮೇಲೆ ನನ್ನ ನಂಬಿಕೆ ಇರಬೇಕು. ಆ ನಂಬಿಕೆಯೇ ನನಗೆ ದೇವರಾಗ್ತದೆ, ನನ್ನ ನಂಬಿಕೆಯೇ ಭರವಸೆ ಆಗ್ತದೆ, ನನ್ನ ನಂಬಿಕೆಯೇ ನನಗೆ ತೃಪ್ತಿಯನ್ನು ತರ್ತದೆ. ಅದಿಲ್ಲದೆ ಹೋದರೆ ಏನೂ ಕೂಡ ಬದುಕಿನಲ್ಲಿ ಶಾಶ್ವತವಾಗಿರ್ಲಿಕ್ಕೆ ಸಾಧ್ಯ ಇಲ್ಲ. ನಂಬಿಕೆ ಅಂತ ಹೇಳಿದ್ರಿ, ಇನ್ನೊಂದು ಮಾತಿದೆ, ಸತ್ಯಂ ಬ್ರೂಯಾತ್ ಪ್ರಿಯಂ ಬ್ರೂಯಾತ್ ಸತ್ಯಮಪ್ಪ ಪ್ರಿಯಂ ಬ್ರೂಯಾತ್. ಸತ್ಯವನ್ನ ಪ್ರಿಯವಾದ ದಾಟಿನಲ್ಲಿ ಹೇಳು ಅಂತೇಳಿ. ಈ ಪ್ರಿಯವಾದ ದಾಟಿ ಅನ್ನೋದು ಸುಳ್ಳಿನ ಇನ್ನೊಂದು ಪರೋಕ್ಷ ಮಗ್ಗಲ ಅಂತ. ಅಲ್ಲಿ ಆ ವ್ಯಕ್ತಿಗೆ ಆ ಸತ್ಯ ಅಪ್ರಿಯವಾಯ್ತಂತಂದ್ರೆ ಹೇಳೋದ್ ಬೇಡ, ಇದು ಸನಾತನ ಧರ್ಮ ಅಂತೇಳಿ. ಅಂದ್ರೆ ಯಾರ ಮನಸ್ಸಿಗೆ ನೋವಾಗದ ಹಾಗೆ ನಿನ್ನ ವಿಚಾರಗಳನ್ನು ಹೇಳಬೇಕು ಅನ್ನುವಂತಹದ್ದು, ಅದರ ಜೊತೆಯಲ್ಲಿ ಒಳ್ಳೆಯದನ್ನ ಹೇಳಬೇಕು, ಅವನಿಗೆ ಹಿತವಾಗಿರುವಂತಹದ್ದನ್ನು ಹೇಳಬೇಕು. ಒಂದರ್ಥದಲ್ಲಿ ಅದನ್ನ ಅಸತ್ಯವನ್ನ ಹೇಳೋ ಅಂತ ಅಲ್ಲದ, ಸತ್ಯವನ್ನೇ ಪ್ರಿಯ ಸತ್ಯವಾಗಿ ಹೇಳಬೇಕಾಗಿರುವಂತಹ ಜಾಣತನ ಆ ವ್ಯಕ್ತಿಯಲ್ಲಿ ಇರಬೇಕು. ಯಾರ ಮನಸ್ಸಿಗೆ ನೋವಾಗದ ಹಾಗೆ ಆ ತನ್ನ ವಿಚಾರಗಳನ್ನ ಹೇಳಬೇಕು ಅನ್ನುವಂತಹದ್ದು. ಹಾಗಾಗಿ ಇಲ್ಲಿ ಅಪ್ರಿಯ ಸತ್ಯ ಅಂತ ಅಂದಾಗ ಅಲ್ಲಿ ಸುಳ್ಳು ಅಂತ ಭಾವಿಸ್ಕೊಳ್ಳೋದಲ್ಲ, ಆ ಸತ್ಯವೇ ಅಪ್ರಿಯ ಆಗಬಾರದು ಅವನಿಗೆ. ಒಂದು ಒಬ್ಬೊಬ್ಬರು ಕೆಲವರಿಗೆ ಉದಾಹರಣೆಯಾಗಿ ಅಂಗವಿಕಲನಾಗಿರ್ತಾನೆ, ಕುರುಡು ಅಂತ ಬರ್ತವೆ, ಕುರುಡ ಅಂದ ಕೂಡಲೇ ಅವನಿಗೆ ಸಿಟ್ಟು ಬರುತ್ತೆ, ಅದರಿಂದ ಬೇಸರ ಆಗ್ತದೆ. ಅಂಧ ಅಂತಂದ್ರೆ ಅವನಿಗೆ ಅತೃಪ್ತಿ ಆಗೋದಲ್ಲ, ಏನೋ ಮತ್ತೆ ಭಗವಂತ ಕೊಟ್ಟಿದ್ದಾನೆ ಅಂಧ ಕಲಾವಿದ ಅಂತಂದ್ರೆ ಅವನಿಗೆ ಬೇಸರ ಆಗೋಂಗಿಲ್ಲ. ಅದೇ ಕುರುಡ ಅಂದ ಕೂಡಲೇ ಸಿಟ್ಟಾಗ್ತದೆ, ಕುಂಟ ಅಂದ ಕೂಡಲೇ ಸಿಟ್ಟಾಗ್ತದೆ. ಹಾಗೆ ಅಪ್ರಿಯ ಸತ್ಯವನ್ನು ಹೇಳಬೇಡ ಅನ್ನುವಂಥ ಉದ್ದೇಶ ಇಷ್ಟೇ. ಅವನ ಮನಸ್ಸಿಗೆ ನೋವಾಗದ ಹಾಗೆ ಅವನನ್ನ ಸತ್ಕಾರ ಮಾಡು, ಅವನನ್ನು ಉಪಚರಿಸು, ಅವನನ್ನು ಗೌರವಿಸು ಅನ್ನುವಂತಹ ಉದ್ದೇಶಕ್ಕಾಗಿ ಆ ಮಾತುಗಳು ಹೇಳಿರುತ್ತೆ. ಬಹಳಷ್ಟು ಜನ ಭಕ್ತರು ತಮ್ಮ ಹತ್ರ ಬರ್ತಾ ಇರ್ತಾರೆ, ಅವರ ಕೌಟುಂಬಿಕ ಸಮಸ್ಯೆಗಳಿರ್ಬೋದು, ಹಣಕಾಸಿನ ಸಮಸ್ಯೆಗಳಿರ್ಬೋದು, ಅಥವಾ ಬೇರೆ ಏನೋ ವೈಯಕ್ತಿಕ ಕಾರಣಗಳಿರ್ಬೋದು. ಈ ಎಲ್ಲದೂ ನೋಡ್ತಾ ಇದ್ದಾಗ ಮನುಷ್ಯ ಅವನ ಮನಸ್ಸಿನಲ್ಲಿ ನಡೆಯುವಂತಹ ಹೊಯ್ದಾಟಗಳಿಗೆ ಉತ್ತರ ರೂಪವಾಗಿ ನಿಮ್ಮನ್ನ ಆಶ್ರಯಿಸ್ತಾನೆ ಅನ್ನೋದು ಒಂದು ಕಾರಣ. ಆದರೆ ಇನ್ನೊಂದು ಕಾರಣ, ಮಾನಸಿಕವಾಗಿ ಆತ ಎಲ್ಲೋ ಒಂದು ಕಡೆ ಆ ಪಾಪ ಪ್ರಜ್ಞೆಯಿಂದ ಬಳಲ್ತಾ ಇರ್ತಾನೆ, ಅದನ್ನು ತೋಡ್ಕೊಳ್ಳೋದಕ್ಕೋಸ್ಕರ ನಿಮ್ಮನ್ನ ಒಂದು ವೇದಿಕೆಯಾಗಿ ಮಾಡ್ಕೊಳ್ತಾನೆ ಅಂತ ಅನ್ಸುತ್ತ. ತಾವು ಹೇಳ್ತಾ ಇರುವಂತಹದ್ದು ಅದು ಸತ್ಯನೇ. ತನ್ನಿಂದ ಅಸಾಧ್ಯವಾದಾಗ ಎಲ್ಲಿ ಸಾಧ್ಯ ಇದೆ ಅನ್ನುವಂತಹ ನಂಬಿಕೆ ಇಟ್ಕೊಂಡು ಬಂದಿರ್ತಾನೆ ಇಲ್ಲಿಗೆ, ಆ ನಂಬಿಕೆಯನ್ನ ಅವನಿಗೆ ಭರವಸೆ ರೂಪದಲ್ಲಿ ಅವನಿಗೆ ಪ್ರೋತ್ಸಾಹ ಕೊಡಬೇಕು, ಉತ್ಸಾಹವನ್ನು ತುಂಬಬೇಕು. ಇವತ್ತು ನಾನು ಬಹಳಷ್ಟು ಸಾಲ ಮಾಡ್ಕೊಂಡ್ಬಿಟ್ಟಿದ್ದೀನಿ, ನಾನು ಇದರಿಂದ ಪಾರಾಗ್ಲಿಕ್ಕೆ ಸಾಧ್ಯನೇ ಇಲ್ಲ ಅಂತಂದಾಗ ಆತನಿಗೆ ಆ ನಿಜದ ಸ್ವರೂಪವನ್ನು ತಿಳಿಸ್ಬೇಕು. ಸಾಲ ಎಲ್ಲಿಂದ ಆಯಿತು, ಹೇಗೆ ಆಯಿತು, ನೀನು ನಿನ್ನ ಬದುಕೇನು, ಎಷ್ಟು ಪ್ರಮಾಣದಲ್ಲಿ ನೀನು ನಿತ್ಯ ಗಳಿಸ್ತಾ ಇದ್ದೀಗಿ, ಎಷ್ಟು ಬಳಸ್ತಾ ಇದ್ದೀಗಿ, ಗಳಿಸುವಿಕೆ ಎಷ್ಟು, ಬಳಸುವಿಕೆ ಎಷ್ಟು, ಹಾಗೆ ಆತನಿಗೆ ಎಲ್ಲ ರೀತಿಯ ಸನ್ಮಾರ್ಗಗಳನ್ನು ತೋರಿಸಿ ನೀನು ಗಳಿಸುವಂತಹ ಹಣ 1 ರೂಪಾಯಿ ಆದರೆ ಬಳಸುವಂತಹದ್ದು 2 ರೂಪಾಯಿ ಆಗ್ತದೆ, ಆ ಬಳಸುವ ಹಣವನ್ನು ಸ್ವಲ್ಪ ಕಡಿಮೆ ಮಾಡು, 1 ರೂಪಾಯಿಯಲ್ಲಿ 50 ಪೈಸೆಯನ್ನು ಮಾತ್ರ ಬಳಸು, ಇನ್ನು 50 ಪೈಸೆಯನ್ನು ಉಳಿಸು, ಹಾಗಾದಾಗ ನೀನು ಚೆನ್ನಾಗಿ ಆರ್ಥಿಕ ನಿರ್ವಹಣೆಯನ್ನು ಮಾಡ್ಕೊಂಡು ಹೋಗ್ಲಿಕ್ಕೆ ಸಾಧ್ಯ. ಹೀಗೆ ಹಲವು ಉದಾಹರಣೆಗಳನ್ನು ಕೊಟ್ಟು ಇವತ್ತು ನಾನು ನನ್ನ ಸಂಸಾರಕ್ಕೆ ಬೇಕಾಗಿರುವಂತಹ ಸೌಲಭ್ಯಗಳನ್ನು ತಂದುಕೊಡುವುದರಲ್ಲಿ, ಗಳಿಸುವುದರಲ್ಲಿ, ಅವನ್ನೆಲ್ಲವನ್ನು ಆಲೋಚನೆ ಮಾಡಿ ಅದನ್ನು ಸಂಪಾದನೆ ಮಾಡ್ಕೊ. ಅದಕ್ಕಿಂತಲೂ ಹೆಚ್ಚು ಅಪೇಕ್ಷೆ ಇಟ್ಟುಕೊಂಡು ಅದನ್ನು ಮಾಡೋದಾದರೆ ನಿನ್ನ ಒಂದು ಆರ್ಥಿಕ ಹಿನ್ನೆಲೆಯನ್ನು ಅವಲಂಬಿಸಬೇಕು, ನೋಡಬೇಕು, ಅವಲೋಕಿಸಬೇಕು. ಹಾಗಾದಾಗ ಬದುಕು ಚೆನ್ನಾಗಾಗ್ತದೆ. ಇಲ್ಲದೆ ಹೋದರೆ ಇದು ಸಾಲ ಅತಿ ಮೀರುತ್ತದೆ. ಇದನ್ನು ಇವಾಗ ಆಗೋಗಿದೆ, ಆಗೋಗಿದ್ದಕ್ಕೆ ಚಿಂತೆ ಮಾಡೋಕ್ಬೇಡ. ಇವಾಗ ಅದನ್ನು ಮರುಕಳಿಸಬೇಕು ಅಂತಂದರೆ ಪ್ರತಿನಿತ್ಯ ನೀನು 1 ರೂಪಾಯಿಯಲ್ಲಿ 50 ಪೈಸೆ ಆಗಲಿ, 25 ಪೈಸೆ ಆಗಲಿ ಉಳಿಸಿದರೆ ಆ 25 ಪೈಸೆ ನೀನು ಮಾಡಿರುವಂತಹ ಸಾಲ ಆಗಿರಬಹುದು, ಯಾವುದೇ ರೂಪದಲ್ಲಿ ನಿನಗೆ ಒತ್ತಡ ಆಗ್ತಿರ್ಬೋದು, ಅದನ್ನು ಬಳಸು, ಕಡಿಮೆ ಮಾಡ್ಕೊಂತ ಮಾಡ್ಕೊಂತ ಹೋಗು. ಇದು ಒಂದು ದಿನಕ್ಕೆ ಬಗೆಹರಿತು ಅಂತಲ್ಲ, ಅನೇಕ ಸಮಯ ತಗೊಳ್ತದೆ, 1 ವರ್ಷ ಆಗ್ಬೋದು 2 ವರ್ಷ ಆಗ್ಬೋದು, ಅಲ್ಲಿವರೆಗೆ ನೀವು ತಾಳ್ಮೆಯಿಂದ ಇರಬೇಕು. ಬದುಕನ್ನು ಬಹಳಷ್ಟು ಸರಳವಾಗಿ ಕಟ್ಟಿಕೊಳ್ಳುವಂಥ ವ್ಯವಸ್ಥೆಯನ್ನು ನೀನು ಮಾಡಬೇಕು ಅನ್ನುವಂಥ ಮಾರ್ಗದರ್ಶನವನ್ನು ಆತನಿಗೆ ನೀಡುವಂಥ ವ್ಯವಸ್ಥೆ ಮಾಡ್ತೀವಿ. ಅಷ್ಟಕ್ಕೇ ಅಲ್ಲ, ಆತನಿಗೆ ಬೇಕಾಗಿರುವಂಥ ಇನ್ನೂ ಅನೇಕ ದಾರಿಗಳನ್ನು ಹೇಳ್ಕೊಡ್ತೀವಿ. ಸಂಘ ಸಂಸ್ಥೆಗಳಾಗಿರಬಹುದು, ಬ್ಯಾಂಕ್ಗಳಾಗಿರಬಹುದು, ಇನ್ನೂ ಅನೇಕ ವಿಧಾನಗಳಿಂದ, ನಿನ್ನ ಕೃಷಿ ಕ್ಷೇತ್ರದಿಂದ ಆಗಿರಬಹುದು, ಹೀಗೆ ಹಲವು ನಿಟ್ಟಿನಲ್ಲಿ ನಿನಗೆ ಯಾವ್ಯಾವ ಸಂಪನ್ಮೂಲಗಳು ಬರ್ತಾ ಇರ್ತವೆ ಅವುಗಳಿಂದ ನಿನ್ನ ಬರುವಂಥ ಆದಾಯ ನಿನ್ನನ್ನು ಇತಿಮಿತಿಯಲ್ಲಿ ಇಟ್ಕೊಳ್ಳುವಂಥ ವ್ಯವಸ್ಥೆಯನ್ನು ಮಾಡ್ಕೊಂಡು ಹೋಗು. ನಿನಗೆ ಮುಂದೆ ಒಂದು ಒಳ್ಳೆಯ ದಾರಿ ಸಿಗ್ತದೆ, ಅದರಿಂದ ನೆಮ್ಮದಿ ಸಿಗ್ತದೆ, ನಿನ್ನ ನೆಮ್ಮದಿಯೇ ನಿನ್ನ ಬದುಕಿಗೆ ಆಧಾರವಾಗ್ತದೆ ಅನ್ನುವಂಥ ಸಾಂತ್ವನದ ನುಡಿಗಳನ್ನು ಹೇಳಿ ಆತನ ಕಳಿಸಿಕೊಡುವಂಥ ವ್ಯವಸ್ಥೆಯನ್ನು ನಾವು ಮಾಡ್ತಾ ಇದ್ದೀವಿ. ಬಹಳ ಒಳ್ಳೆ ಮಾತನ್ನು ಹೇಳಿದ್ರಿ. ಸಾಂತ್ವನ ಹೇಳೋದು ಒಂದೇ ಅಲ್ಲ, ಅವನು ಜೀವನ ಒಂದು ಉತ್ತಮ ಮಟ್ಟದಲ್ಲಿ ನಿರ್ವಹಣೆ ಮಾಡೋದಕ್ಕೆ ಹೇಗೆ ಅವನು ರೂಪಿಸ್ಕೋಬಹುದು ಅನ್ನೋದನ್ನು ದಾರಿ ತೋರಿಸ್ತೀವಿ. ಇದರ ಮಧ್ಯದಲ್ಲಿ ರೈತಾಪಿ ವರ್ಗ ನಾವು ಇತ್ತೀಚಿನ ದಿನಗಳಲ್ಲಿ ಕಾಣ್ತಾ ಇದ್ದೇವೆ. ಹೆಚ್ಚಿನ ಜನ ಒಂದು ಆತ್ಮಹತ್ಯೆಗೆ ಶರಣಾಗುವಂತಹದ್ದು ತುಂಬ ಖೇದದ ಸಂಗತಿ ಇದು. ಇಂಥ ಒಂದು ವಿಷಮ ಪರಿಸ್ಥಿತಿನಲ್ಲಿ ರೈತರುಗಳಿಗೆ ಏನು ಹೇಳೋದಕ್ಕೆ ಇಷ್ಟಪಡ್ತೀರಿ? ನಾವು ರೈತರಿಗೆ ಹೇಳೋದು ಒಂದೇ ಮಾತು ಹೇಳ್ತಾ ಇದ್ದೀವಿ, ನೀವು ಮಾಡುವಂಥ ವಿಧಾನಗಳು ಪರಿವರ್ತನೆ ಆಗಬೇಕು, ಬದಲಾವಣೆ ಆಗಬೇಕು ಅನ್ನುವಂತಹದ್ದು. ಹಿಂದೆ ನಮ್ಮ ಹಿರಿಯರು ಮಾಡ್ತಕ್ಕಂಥ ಪದ್ಧತಿಗಳು ಬೇರಿದ್ದವು, ಇವಾಗ ಅದನ್ನು ಬದಲಿಸಿಕೊಂಡಿದ್ದೀವಿ. ಹಾಗೆ ಹಿಂದೆ ನಾವು ಯಾವುದೇ ರೀತಿಯಾಗಿರುವಂಥ ರಾಸಾಯನಿಕ ಗೊಬ್ಬರಗಳನ್ನು ಜಮೀನಿಗೆ ಬಳಸ್ತಾ ಇದ್ದಿಲ್ಲ, ಕೇವಲ ಸಾವಯವ ಗೊಬ್ಬರ ಅಥವಾ ಸಗಣಿ, ಏನು ದನ ಕರುಗಳಿಂದ ಬರುವಂಥ ಉತ್ಪನ್ನಗಳನ್ನು, ಸಗಣಿ ಆಗಿರ್ಬೋದು, ಗಂಜಲಾಗಿರ್ಬೋದು, ಅವುಗಳನ್ನು ಬಳಸಿಕೊಂಡು ನಮ್ಮ ಉಳುಮೆ ಮಾಡಿ ಅದರಿಂದ ಬರುವಂಥ ಆದಾಯದಿಂದ ಅಥವಾ ಅದರಿಂದ ಬರುವಂತಹ ಬೆಳೆಯಿಂದ ನಮ್ಮ ಬದುಕನ್ನು ಚೆನ್ನಾಗಿ ಕಟ್ಕೊಂಡು ಹೋಗ್ಲಿಕ್ಕೆ ಸುಖವಾದ ಜೀವನವನ್ನು ನಡೆಸ್ಕೊಂಡು ಹೋಗ್ತಾ ಇದ್ರು. ಆದರೆ ಇವಾಗ 1 ಎಕರೆಯಲ್ಲಿ ಹಿಂದೆ ನಾವು 5-6 ಚೀಲ ಭತ್ತವನ್ನು ಬೆಳೀತಕ್ಕಂಥವ್ರು ಇವತ್ತು 30-40 ಚೀಲ ಭತ್ತ ಬೆಳೀತಾ ಇದ್ದೀವಿ. ಆದರೂ ಸಹ ಅದರಿಂದ ನಮ್ಮ ನೆಮ್ಮದಿಯನ್ನ ಕಂಡುಕೊಳ್ಳಕ್ ಸಾಧ್ಯ ಆಗಿಲ್ಲ. 30 ಚೀಲ ಭತ್ತ ಬೆಳೆದ್ರೆ ಕೂಡ ನನ್ನ ಆದಾಯದ ಮಟ್ಟ 5-10 ಸಾವಿರ ರೂಪಾಯಿ ಇದೆ. 5-10 ಸಾವಿರ ರೂಪಾಯಿ ಲೆಕ್ಕ ಹಾಕಿದ್ರೆ ನನ್ನ ಕೌಟುಂಬಿಕ ವ್ಯವಸ್ಥೆಯನ್ನ ನಿರ್ವಹಣೆ ಮಾಡಬೇಕಾದ್ರೆ ಕನಿಷ್ಠ 1 ತಿಂಗಳಿಗೆ ಕನಿಷ್ಠ 2-3 ಸಾವಿರ ರೂಪಾಯಿ ಬೇಕಾಗ್ತದೆ. 3 ಸಾವಿರ ರೂಪಾಯಿ ಅಂದ್ರೆ 12 ತಿಂಗಳಿಗೆ 36 ಸಾವಿರ ರೂಪಾಯಿ ಆಗ್ತದೆ. 36 ಸಾವಿರ ರೂಪಾಯಿಯಲ್ಲಿ 10 ಸಾವಿರ ರೂಪಾಯಿಯಲ್ಲಿ ಇನ್ನು 26 ಸಾವಿರ ರೂಪಾಯಿ ನೀನು ಎಲ್ಲಿಂದ ತರಬೇಕಾಗ್ತದೆ? ಹಾಗಾಗಿ ಈ ವಿಧಾನಗಳಿಂದ ನಾನು ಹೊರಗೆ ಬರಬೇಕು. ಯಾಕೆ, ನನ್ನ 1 ಎಕರೆಗೆ ಜಮೀನಿಗೆ ನಾನು ಬಳಸುವಂತ ಔಷಧಿ ಆಗಿರಬಹುದು, ಕಳೆಯಾಗಿರಬಹುದು, ಗೊಬ್ಬರ ಆಗಿರಬಹುದು, ಆ ಎಲ್ಲವುಗಳನ್ನ ತುಲನೆ ಮಾಡಿದ್ರೆ ಹೆಚ್ಚು ಹೆಚ್ಚು ಹಣವನ್ನು ಬಳಸಿ ಕಡಿಮೆ ಆದಾಯವನ್ನು ಪಡೆದುಕೊಳ್ಳುವಂತಹ ಸನ್ನಿವೇಶದಲ್ಲಿದ್ದಾಗ ನೀನು ಅದಕ್ಕೆ ಅನಿವಾರ್ಯವಾಗಿ ಬಳಸ್ತೀವಿ, ಅದರಿಂದ ನೀನು ಹೊರಗೆ ಬರೋ ಸಲುವಾಗಿ ಒದ್ದಾಡ್ತೀವಿ, ಅದಕ್ಕೆ ಇನ್ನು ಪರಿಹಾರ ಒಂದೇ ಅಂತ ತಿಳ್ಕೊಳ್ತೀವಿ, ಅದು ಆತ್ಮಹತ್ಯೆ ಅಂತ ತಿಳ್ಕೊಳ್ತೀವಿ. ಆದರೆ ಸಾವು ಅನ್ನುವಂತಹದ್ದು ಶಾಶ್ವತವಾದ ಪರಿಹಾರ ಅಲ್ಲ. ಯಾಕಂದ್ರೆ ಈಸಬೇಕು, ಇದ್ದು ಜಯಿಸಬೇಕು ಅನ್ನುವಂತಹ ದಾಸರ ವಾಣಿಯನ್ನು ನಾವು ಅವಲೋಕಿಸಿದಾಗ ಬದುಕು ಅನ್ನುವಂಥದ್ದು ಬಹಳ ಸುಂದರವಾಗಿರ್ತದೆ. ಆ ಸುಂದರವಾಗಿರುವಂತಹ ಬದುಕನ್ನು ಕಟ್ಟಿಕೊಳ್ಳಕ್ಕೆ ನಮ್ಮ ರೈತರು ಪ್ರಯತ್ನ ಮಾಡಬೇಕು ಅನ್ನುವಂತಹ ಕಾಳಜಿ ನನ್ನದು. ಹಾಗಾಗಿ ರೈತರಿಗೆ ಬೇಕಾಗಿರುವಂತಹ ಹಲವು ನಿಟ್ಟಿನ ಕಾರ್ಯಕ್ರಮಗಳನ್ನು ಶ್ರೀಮಠದಲ್ಲಿ ನಿರಂತರವಾಗಿ ಹಮ್ಮಿಕೊಳ್ತಾ ಬರ್ತಾ ಇದ್ದೀವಿ. ವಿಶೇಷವಾದ ವಿಚಾರಗಳನ್ನು ಜನರಿಗೆ ತಿಳಿಸ್ತಾ ಇದ್ದೀವಿ. ಹೇಗೆ ನಾನು 1 ಎಕರೆ ಜಮೀನಿನಲ್ಲಿ ಏನೆಲ್ಲ ಬೆಳೆಗಳನ್ನು ಬೆಳೆದು ಆರ್ಥಿಕ ಮಟ್ಟವನ್ನು ನಾನು ವೃದ್ಧಿಸಿಕೊಳ್ಳಿಕ್ಕೆ ಸಾಧ್ಯ ಅನ್ನುವಂತಹದ್ದನ್ನು ಜನರಿಗೆ ಅದನ್ನ ವಿಚಾರಗಳನ್ನು ತಿಳಿಸ್ತೀವಿ. ಅಷ್ಟೇ ತಿಳಿಸೋದು ಅಷ್ಟೇ ಉದ್ದೇಶ ಅಲ್ಲ, ಅದ್ರ ಜೊತೆಗೆ ಪ್ರಾಕ್ಟಿಕಲ್ ಆಗಿ ಕೂಡ ಅವರಿಗೆ ನಾವು ನೀಡಲಿಕ್ಕೆ ತಯಾರಾಗ್ತಾ ಇದ್ದೀವಿ. ಈಗಾಗಲೇ ಆ ನಿಟ್ಟಿನಲ್ಲಿ ಪ್ರಯತ್ನನೂ ನಡೆದತೆ ಅನ್ನುವಂತಹದ್ದು. ಹೇಗೆ 1 ಎಕರೆ ಜಮೀನಿನಲ್ಲಿ ಒಂದೇ ಬೆಳೆಯನ್ನು ಬೆಳೆಯಲಾರ್ದನೆ ಹಲವು ಬೆಳೆಗಳನ್ನು ಬೆಳೆದ್ರೆ, ಉದಾಹರಣೆಗೆ 1 ಎಕರೆಯಿಂದ ಕನಿಷ್ಠ 4-5 ಲಕ್ಷ ರೂಪಾಯಿಗಳ ಬೆಳೆಗಳನ್ನು ಬೆಳೀಲಿಕ್ಕೆ ಅವಕಾಶ ಇದೆ. ಆದರೆ ನಾವು ಇದುವರೆಗೆ ಅನುಸರಿಸಿಕೊಂಡು ಬಂದಿರುವಂತಹ ಪದ್ಧತಿ ಏನಿದೆ, ನಾವು ಕಷ್ಟ ಆಗಬಾರದು ಸುಖ ಸಿಗಬೇಕು, ಇದು ನಮ್ಮ ವಿಚಾರಧಾರೆಗಳಲ್ಲ. ಕಷ್ಟ ಕೈ ಕೆಸರಾದ್ರೆ ಬಾಯಿ ಮೊಸರು ಅನ್ನುವಂಥ ಗಾದೆ ಮಾತಿದೆ. ಕೈ ಕೆಸರಾದ್ರೆ ಬಾಯಿ ಮೊಸರು ಅಂದ್ರೆ ಏನು, ಅಲ್ಲಿ ಕೈ ಕೆಸರಾದ್ರೆ ಕಟ್ಟೆ ಈಗ ಗದ್ದೆಗೆ ಕೆಲಸ ಮಾಡಬೇಕು ಅನ್ನುವಂಥದ್ದು. ಆದರೆ ಕೆಲಸ ಅಂದರೆ ತಲೆ ಕೆಲಸ ಆಗಬೇಕಲ್ಲಿ, ತಲೆ ಕೆಲಸ ಅಂತಂದರೆ ಆಲೋಚನೆ ಮಾಡಿ ಒಳ್ಳೆ ಒಳ್ಳೆ ವಿಧಾನಗಳನ್ನು ಅನುಸರಿಸಿಕೊಂಡು ಹೋದರೆ ಅಲ್ಲಿ ನಮ್ಮ ಬುದ್ಧಿ ಬಲದ ಮೇಲೆ ಒಳ್ಳೆ ಬೆಳೆಗಳನ್ನು ಅಲ್ಲಿ ನಿರ್ವಹಣೆ ಮಾಡಿಕೊಂಡು ಹೋಗಿ ನಮ್ಮ ಆರ್ಥಿಕ ಅಭಿವೃದ್ಧಿಯನ್ನು ಮಾಡಿಕೊಳ್ಳಿಕ್ಕೆ ಸಾಧ್ಯ. ಕಡಿಮೆ ನೀರು ಬಳಸ್ಕೊಳ್ಬೇಕು, ರಾಸಾಯನಿಕ ಗೊಬ್ಬರಗಳನ್ನು ಬಳಸ್ಕೊಳ್ಳಾರ್ದೇ ಒಳ್ಳೆ ಬೆಳೆಗಳನ್ನು ಬೆಳೀಲಿಕ್ಕೆ ಅವಕಾಶ ಇದೆ. ಅದಕ್ಕೆ ಸ್ವಲ್ಪ ಶ್ರಮ ವಹಿಸ್ಬೇಕು. ನಮಗೆ ನಮ್ಮ ರೈತರಿಗೆ ಹಾಗಾಗಿದೆ ಅಂದರೆ ಇವತ್ತು ಹಾಕಿದ ಕೂಡಲೇ ಬೆಳಗ್ಗೆನೆ ಆದಾಯ ಬಂದ್ಬಿಡಬೇಕು. ಹಾಗಾಗಿ ಅಲ್ಲಿ ಬದುಕು ಅನ್ನುವಂತಹದ್ದು ಒಂಥರ ಗೊಂದಲಮಯವಾಗಿ ಮಾಡ್ಕೊಂಡ್ಬಿಡ್ತಾರೆ. ಅದರಿಂದ ಹೊರ ಬರಕ್ಕೆ ಪ್ರಯತ್ನ ಮಾಡ್ತಾರೆ. ಆ ಪ್ರಯತ್ನದಲ್ಲಿ ವಿಫಲ ಆದರೆ ಆತ್ಮಹತ್ಯೆ ಒಂದೇ ಪರಿಹಾರ ಅಂತ ತಿಳ್ಕೊಳ್ತಾರೆ. ಅದಕ್ಕಾಗಿ ಅವರಿಗೆಲ್ಲ ಧೈರ್ಯವಾಗಿ ಸ್ಫೂರ್ತಿ ತುಂಬುವ ಹಾಗೆ ನಮ್ಮ ಪ್ರಯತ್ನಗಳು ನಡೀತಾ ಇದ್ದಾವೆ ಅನ್ನುವಂತಹದ್ದು. ಶ್ರೀಮಠ ಕೃಷಿಗೆ ಸಂಬಂಧಪಟ್ಟ ಹಾಗೆ ಅನೇಕ ಉಪಯುಕ್ತ ಕಾರ್ಯಕ್ರಮಗಳನ್ನು ಮಾಡ್ತಾ ಇದೆ ಅಂತ ತಾವು ಹೇಳಿದೆ. ಇದ್ರ ಜೊತೆಗೆ ಹಿಂದೆ ಒಂದು ಕಾಲ ಇತ್ತು, ದೇವರ ಬನ ಅಂತ ಹೇಳ್ತಾ ಇದ್ರು, ದೇವರ ಗದ್ದೆ ಅಂತ ಹೇಳ್ತಾ ಇದ್ರು, ಇದೆಲ್ಲ ಇತ್ತು. ಈಗ ಇತ್ತೀಚಿನ ದಿನಗಳಲ್ಲಿ ದೇವರನ್ನೇ ಮರೆಯುವಂತಹ ಕಾಲದಲ್ಲಿ ದೇವರು ಒಣ ತಗೊಂಡು ಏನ್ ಮಾಡೋಣ ಅನ್ನೋ ಒಂದು ಇದು ಬರ್ತಾ ಇದೆ. ಈ ಒಂದು ಪೂರ್ವಜರ ಒಂದು ಮನಸ್ಸಿನ ಒಂದು ಉತ್ತಮ ಭಾವನೆಗಳಿಗೆ ಸ್ಪಂದಿಸೋ ಹಾಗೆ ಶ್ರೀಮಠ ಪರಿಸರಕ್ಕೆ ಸಂಬಂಧಪಟ್ಟ ಹಾಗೆ ಏನಾರ ಕಾರ್ಯಕ್ರಮಗಳನ್ನು ಹಾಕೊಳ್ಳುವಂತ ಯೋಜನೆಗಳಿದೆಯಾ ಅಥವಾ ಏನಾರ ಮಾಡಿದ್ದೀರಾ? ಈ ಪರಿಸರದ ಸಂರಕ್ಷಣೆಗಾಗಿ ರೈತರಲ್ಲಿ ಉತ್ತೇಜನ ನೀಡ್ತಾ ಇದ್ವಿ. ಹಾಗೆ ಹೆಚ್ಚು ಹೆಚ್ಚು ಗಿಡಗಳನ್ನು ಹಾಕ್ರಿ, ಮತ್ತು ಹಿಂದೆ ನಮ್ಮ ರಾಜ ಮಹಾರಾಜರಿಗೆ ಅವರ ತಂದೆ ತಾಯಿಗಳಾಗಿರ್ಬೋದು, ಹಿರಿಯರಾಗಿರ್ಬೋದು, ಅವರಿಗೆಲ್ಲ ಮಾರ್ಗದರ್ಶನ ಮಾಡ್ತಾರೆ. ಕೆರೆ ಕಟ್ಟಿಸು, ದೇವಾಲಯಗಳನ್ನು ಕಟ್ಟಿಸು, ದಾರಿದ್ದಕ್ಕೆ ಗಿಡ ಮರಗಳನ್ನು ಬೆಳೆಸು, ಇವೆಲ್ಲವುಗಳನ್ನು ತನ್ನ ಯುವ ರಾಜನಿಗೆ ಮಾರ್ಗದರ್ಶನ ಮಾಡ್ತಾಯಿದ್ರು. ಹಾಗೆ ಇವತ್ತಿನ ಯುವರಾಜರು ಯಾರಂತಂದ್ರೆ ನಮ್ಮ ಪ್ರಜೆಗಳೇ, ಅಂದರೆ ಭಕ್ತರೇ. ಆ ಭಕ್ತರಿಗೆ ನಾವು ದಾರಿದ್ದಕ್ಕೆ ಒಳ್ಳೊಳ್ಳೆ ಗಿಡಗಳನ್ನು ಹಾಕ್ರಿ. ಕೇವಲ ಅದರಿಂದ ಫಲಗಳನ್ನು ಬರಬೇಕು, ನಮ್ಮ ಬದುಕಿಗೆ ಆಧಾರ ಬೇಕು, ನಮಗೆ ನೆರಳು ಸಿಗಬೇಕು, ಅದು ಪರಿಸರಕ್ಕೆ ಒಂದು ಪೂರಕವಾಗಿರಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಅವ್ರಿಗೆಲ್ಲ ಪ್ರಚೋದನೆ ಮಾಡ್ತಾ, ಕೇವಲ ಪ್ರಚೋದನೆ ಮಾಡೋದು ಒಂದೇ ಅಲ್ಲ, ಆ ನಿಟ್ಟಿನಲ್ಲಿ ನಾವು ಕೂಡ ರೈತರಾಗಿ ಕೆಲಸ ಮಾಡಲಿಕ್ಕೆ ಆಗಲೇ ಪ್ರಾರಂಭ ಮಾಡಿದ್ದೀವಿ. ಅದು ಒಂದು 40 ಎಕರೆ ತೋಟ ಮಾಡಿದ್ವಿ. ಈಗಾಗಲೇ ಹೊಳೆಯಿಂದ 3 ಪೈಪ್ಲೈನ್ ತಗೊಂಡು ಬಂದಿದ್ವಿ. ಅದರಿಂದ ಸುಮಾರು 18 ಇಂಚ್ ನೀರು ನಮಗೆ ಸ್ಟಾಕ್ ಆಗ್ತಾ ಇದೆ. ಕನಿಷ್ಠ 1 ದಿನಕ್ಕೆ 40-50 ಎಕರೆಗೆ ಜಮೀನಿಗೆ ನೀರು ಬೇಕಾಗುವಷ್ಟು ನೀರನ್ನು ಸ್ಟಾಕ್ ಮಾಡ್ಕೊಳ್ತೀವಿ. ಅದರಿಂದ ಮಿತ ಪ್ರಮಾಣದಲ್ಲಿ ಆ ನೀರನ್ನು ಬಳಸ್ಕೊಳ್ತೀವಿ. ಆ ನೀರಿನಿಂದ ಅನೇಕ ಬೆಳೆಗಳನ್ನು ಬೆಳಿತೀವಿ, ವಾಣಿಜ್ಯ ಬೆಳೆಗಳನ್ನು ಬೆಳಿತೀವಿ ಮತ್ತು ಸಾವಯವ ಔಷಧಿ ಸಸ್ಯಗಳನ್ನು ಬೆಳಿತೀವಿ. ಔಷಧಿ ಸಸ್ಯಗಳ ಜೊತೆಗೆ ವಾಣಿಜ್ಯ ಬೆಳೆಗಳನ್ನು ಬೆಳಿತೀವಿ ಮತ್ತು ರೈತರಿಗೆ ಅನುಕೂಲ ಆಗುವ ಬೆಳೆಗಳನ್ನು ಕೂಡ ಬೆಳೆದು ಒಂದೇ ವರ್ಷದಲ್ಲಿ ಅನೇಕ ಬೆಳೆಗಳನ್ನು ಬೆಳೆಯುವಂತಹ ಒಂದೇ ಕ್ಷೇತ್ರದಲ್ಲಿ, ಒಂದೇ ಎಕರೆ ಆಗಿರಬಹುದು 40 ಎಕರೆ ಆಗಿರಬಹುದು, ಒಂದೇ ಕ್ಷೇತ್ರದಲ್ಲಿ ಅನೇಕ ಬೆಳೆಗಳನ್ನು ಬೆಳೆಯುವುದರಿಂದ ಒಂದು ಬೆಳೆಯಲ್ಲಿ ಏನಾದರೂ ನನಗೆ ಆರ್ಥಿಕ ಹಿನ್ನಡೆಯಾದರೆ ಮತ್ತೊಂದು ಬೆಳೆಯಿಂದ ಅದು ಸಪೋರ್ಟ್ ಆಗಿ ನನ್ನ ಬದುಕಿಗೆ ಎಂದೂ ಕೂಡ ನಿರಾಶೆ ಮಾಡದ ಹಾಗೆ ಆ ಬೆಳೆ ನನ್ನನ್ನು ಸಂರಕ್ಷಣೆ ಮಾಡ್ತದೆ ಅನ್ನುವಂತಹ ನಿಟ್ಟಿನಲ್ಲಿ ನಾವು ಈಗ ನಾವು ಪ್ರಾಕ್ಟಿಕಲ್ಲಿ ಮಾಡ್ತಾ ಇದ್ದೀವಿ. ಆ ಪ್ರಾಕ್ಟಿಕಲ್ ಜನರಿಗೆ ತೋರಿಸ್ತಾ ಇದ್ದೀವಿ ಹಿಂಗ ನೀವು ಮಾಡಬೇಕು ಅನ್ನುವಂತಹದ್ದು. ಹಾಗೆ ಮಾಡಿದ್ರೆ ರೈತ ಅವನಿಗೆ ಉತ್ಸಾಹ ಬರ್ತದೆ, ನಾನು ಏನಾದರೂ ನಾನು ಹಿಂಗ ಮಾಡಬೇಕು, 40 ಎಕರೆಯಲ್ಲಿ ಗುರುಗಳು ಮಾಡ್ಯಾರಂದ್ರೆ ನಾನು 4 ಎಕರೆಯಲ್ಲಿ ಅದನ್ನ ಯಾಕೆ ಮಾಡಬಾರದು ಅನ್ನುವಂಥ ಆಲೋಚನೆ ಅವನಲ್ಲಿ ಬರ್ತದೆ. ಆಗ 4 ಎಕರೆಯಲ್ಲಿ ಮಾಡಿರುವಂತಹ ರೈತನ ನೋಡಿ ನಾನು ಯಾಕೆ 1 ಎಕರೆಗೆ ಅದನ್ನು ಮಾಡಬಾರ್ದು ಅಂತ ಬರುತ್ತೆ. ಹೀಗೆ ತನಗಿದ್ದಂತಹ ಜಮೀನಿನಲ್ಲಿ ಆ ರೀತಿಯ ವಿಧಾನಗಳನ್ನು ಅನುಸರಿಸಿದರೆ ಪ್ರತಿಯೊಬ್ಬ ರೈತ ಇವತ್ತು ಸರ್ಕಾರದ ಏನು ಫಲಾಪೇಕ್ಷೆಗಳನ್ನು ನಿರೀಕ್ಷೆ ಮಾಡ್ತಾನೆ, ನನಗೆ ಸಬ್ಸಿಡಿ ಸಿಗಬೇಕು, ನನಗೆ ಮನ್ನಾ ಮಾಡಬೇಕು, ನನ್ನ ಸಾಲ ಏನೆಲ್ಲ ಅಪೇಕ್ಷೆ ಪಡ್ತಾನೆ, ಅದು ಎಂದೂ ಕೂಡ ರೈತ ಹೇಳಲಿಕ್ಕೆ ಸಾಧ್ಯನೇ ಇಲ್ಲ. ನಾನು ಸರ್ಕಾರಕ್ಕೆ ಸಾಲವನ್ನು ಕೊಡ್ತೀನಿ ಅನ್ನುವಂಥ ಧೀರವಾಗಿರುವಂತಹ ಧೈರ್ಯವಾಗಿರುವಂತಹ ಮಾತುಗಳು ಅವಾಗ ಬರ್ತವೆ. ಆ ಸಮಯ ಬರಲಿ ಅಂತಿಕೊಂಡು ಬೇಗ ಬೇಗನೆ ಆ ರೈತರನ್ನು ಪ್ರೋತ್ಸಾಹಿಸುವಂತಹ ಕಾರ್ಯಕ್ರಮಗಳನ್ನು ನಿರಂತರವಾಗಿ ಶ್ರೀಮಠದಲ್ಲಿ ಹಮ್ಮಿಕೊಳ್ತಾ ಇದ್ದೀವಿ. ಒಳ್ಳೆಯದು ಗುರುಗಳೇ, ಶ್ರೀಮಠ ಉತ್ತಮ ಕಾರ್ಯಗಳನ್ನು ನಿರ್ವಹಿಸ್ತಾನೆ ಇದ್ದೇನೆ, ತುಂಬಾ ಸಂತೋಷ. ಯುವ ಜನಾಂಗ ನಾವು ಪ್ರಾಮಾಣಿಕವಾಗಿ ಹೇಳದೇ ಆದರೆ ಎಲ್ಲವುದನ್ನೂ ಒಂದು ರೀತಿ ಉಡಾಫೆಯಿಂದ ನೋಡುವಂತಹದ್ದು, ಯಾವುದಕ್ಕೂ ಒಂದು ರೀತಿ ಬಗ್ಗದಲ್ಲೇ ಇರತಕ್ಕಂತಹದ್ದು, ಕೆಲವು ಕಡೆಗಳಲ್ಲಿ ಅಂದರೆ ಕುಟುಂಬಗಳಲ್ಲಿ ಸೂಕ್ಷ್ಮವಾಗಿ ವ್ಯವಹಾರ ಮಾಡುವಂತಹದ್ದು, ಅಪ್ಪ ಮಕ್ಕಳ ಮಧ್ಯದಲ್ಲಿ ಒಂದು ರೀತಿ ಬಿರುಕು ಕಾಣಿಸ್ತಾ ಇರತಕ್ಕಂತಹದ್ದು, ಇದೆಲ್ಲ ನೋಡ್ತೇವೆ. ಈ ಒಂದು ಕೌಟುಂಬಿಕ ಸಾಮರಸ್ಯಕ್ಕೆ ಶ್ರೀಮಠ ಏನು ಒಂದು ಕಾರ್ಯಗಳನ್ನು ಹಮ್ಮಿಕೊಳ್ಳುತ್ತೆ? ಆ ನಿಟ್ಟಿನಲ್ಲಿ ನಮ್ಮ ಶ್ರೀಮಠ ಪ್ರತಿ ಅಮಾವಾಸ್ಯೆಯಲ್ಲಿ ಸಂಸ್ಕೃತಿ ಮತ್ತು ಸಂಸ್ಕಾರ ಅನ್ನುವಂತಹ ಕಾರ್ಯಕ್ರಮಗಳನ್ನು ನಾವು ಆಯೋಜನೆ ಮಾಡ್ತಾ ಇದ್ದೀವಿ. ಆ ಸಂಸ್ಕೃತಿ ಮತ್ತು ಸಂಸ್ಕಾರ ಕಾರ್ಯಕ್ರಮದಲ್ಲಿ ಅನೇಕ ಪೋಷಕರು ಬಂದಿರ್ತಾರೆ, ಅವ್ರ ಮಕ್ಕಳನ್ನು ಕರ್ಕೊಂಡು ಬಂದಿರ್ತಾರೆ. ಆ ಮಕ್ಕಳಿಗೆ ಒಂದು ಮನೋರಂಜನೆ ಆಗ ಸಲುವಾಗಿ ಅವರಿಗೆ ಅವರದೇ ಆಗಿರುವಂತಹ ಗೀತೆಗಳನ್ನು ಅಥವಾ ಯಾವುದೇ ಒಂದು ಕಥೆಯನ್ನ ಅಥವಾ ಯಾವುದೇ ಒಂದು ವಿಚಾರವಾಗಿ ಮಾತನಾಡುವಂತಹ ಅವಕಾಶವನ್ನು ನಾವು ಮಕ್ಕಳಿಗೆ ಕೊಡ್ತೀವಿ. ಹಾಗೆಯೇ ಆ ಮಕ್ಕಳ ಜನ್ಮದಿನವನ್ನು ನಮ್ಮ ಭಾರತೀಯ ಸಂಸ್ಕೃತಿಯ ರೀತಿಯಲ್ಲಿ ಸರಳವಾಗಿ ದೀಪ ಆರಾಧನೆ ಮಾಡಿ ಆ ಮಕ್ಕಳ ಭವಿಷ್ಯ ಉಜ್ವಲವಾಗಿರುವಂತಹ ಭವಿಷ್ಯವನ್ನ ಬೆಳೆಸಬೇಕು ಅನ್ನುವಂತಹ ಸಂದೇಶಗಳನ್ನ ಆ ವೇದಿಕೆ ಮೂಲಕವಾಗಿ ಕೊಡ್ತಾ ಬರ್ತಾ ಇದ್ವಿ. ಹಾಗೆಯೇ ಪೋಷಕರಿಗೆ ಕೂಡ ನಿಮ್ಮ ಮಕ್ಕಳಿಗೆ ನೀವೇನು ನಿರೀಕ್ಷೆ ಮಾಡ್ತೀರಿ, ಸಾಮಾನ್ಯವಾಗಿ ಇದರಲ್ಲಿ ಜಾನಪದದಲ್ಲಿ ನೀವೆಲ್ಲ ನಿರೀಕ್ಷೆ ಮಾಡ್ತೀರಿ, ತಾಯಿಗಳು ಏನಂತ ನಿರೀಕ್ಷೆ ಮಾಡ್ತೀರಿ, ಒಂದು ಜಾನಪದ ಗೀತೆ ಇದೆಲ್ಲ, ಆಚಾರಕರ ಸಾಗು ನೀತಿಗೆ ಪ್ರಭುವಾಗು, ಮಾತಿನಲ್ಲಿ ಚೂಡಾಮಣಿಯಾಗು ಕಂದಯ್ಯ, ಜ್ಯೋತಿಯ ಆಗು ಜಗಕ್ಕೆಲ್ಲ, ಇಷ್ಟೆಲ್ಲ ನೀವು ಕನಸು ಕಾಣ್ತೀರಿ. ಈ ಕನಸಿನಂತೆ ನಿಮ್ಮ ಮಕ್ಕಳನ್ನು ಕಟ್ಟಿಕೊಂಡ್ರೆ ನಿಜವಾದ ರಾಜರು ಇವರೇ ಆಗ್ತಾರೆ. ಈ ರಾಜರನ್ನು ಮಾಡುವಂತ ಕೆಲಸ ನಿಮ್ಮಿಂದ ಆಗಬೇಕಾಗಿದೆ. ಆ ನಿಮ್ಮಿಂದ ಆಗ್ಬೇಕನ್ನುವಂತಹ ಆಗಿ ತೋರಿಸಬೇಕನ್ನುವಂತಹ ಉದ್ದೇಶಕ್ಕಾಗಿ ಇಂತಹ ಒಂದು ಸಂಸ್ಕೃತಿ ಮತ್ತು ಸಂಸ್ಕಾರ ಅನ್ನುವಂತ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದೀವಿ ಅಂತ ಅವ್ರಿಗೆ ತೋರಿಸೋದ್ರ ಮೂಲಕವಾಗಿ ಕೇವಲ ಸನ್ಮಾರ್ಗವನ್ನು ತೋರಿಸೋದ್ರ ಜೊತೆಗೆ ಯುವಕರಿಗೆ ಒಂದು ಒಳ್ಳೆಯ ಮಾರ್ಗದರ್ಶನ ನೀಡಬೇಕು. ಇವತ್ತು ನಮ್ಮ ಮಠದಲ್ಲಿ ನಮ್ಮ ಗುರುಗಳವರ ಪುಣ್ಯಾರಾಧನಾ ಕಾರ್ಯಕ್ರಮದ ನಿಮಿತ್ತವಾಗಿ ನವೋದ್ಯಮ ಕಾರ್ಯಾಗಾರವನ್ನು ಇವತ್ತು ಪ್ರಾರಂಭ ಮಾಡಿದ್ವಿ. ಎಲ್ಲ ಏನು BA BCOM BSc MA MCOM MSc ಗ್ರಾಜ್ಯುಯೇಟ್ ಆಗಿರತಕ್ಕಂಥ ವಿದ್ಯಾರ್ಥಿಗಳನ್ನು ಕರೆಸಿ ನನ್ನ ಬದುಕು ಹೇಗಿರಬೇಕು, ಏನಾದರೂ ಒಂದು ಸ್ಟಾರ್ಟ್ಅಪ್ ಅಂತ ಇವತ್ತೇನು ನರೇಂದ್ರ ಮೋದಿಯವರ ಏನು ಕನಸಿದೆಯಲ್ಲ ಅದು ಯೋಜನೆ ಪ್ರಾರಂಭ ಆಗಿದೆಯಲ್ಲ, ಆತ್ಮನಿರ್ಭರ, ಪ್ರತಿಯೊಬ್ಬರು ಕೂಡ ನನ್ನ ಸಾಮರ್ಥ್ಯವನ್ನು ನಾನೇ ಬೆಳೆಸ್ಕೊಳ್ಬೇಕು ಎನ್ನುವಂಥ ವಿವೇಕಾನಂದರ ಆಶೆ ಏನಿದೆಯಲ್ಲ ಆ ಆಶಯಗಳಂತೆ ನನ್ನ ಬದುಕನ್ನು ಕಟ್ಟಿಕೊಳ್ಬೇಕು, ಪ್ರತಿಯೊಬ್ಬರಲ್ಲಿ ನಿಮ್ಮ ಅಪೇಕ್ಷೆಗಳಿದ್ದಾವೆ, ನಿಮ್ಮ ಒಂದು ಆಶಯಗಳಿದ್ದಾವೆ, ನಿಮ್ಮ ಒಂದು ಬಯಕೆಗಳಿದ್ದಾವೆ, ಆ ಬಯಕೆಗಳನ್ನು ಈಡೇರಿಸಿಕೊಳ್ಬೇಕಾದ್ರೆ ನಿಮ್ಮ ಆಲೋಚನೆ ಶಕ್ತಿಯನ್ನು ಬಳಸ್ಕೊಳ್ರಿ, ನೀವು ಒಬ್ಬರೇ ಅಲ್ಲ, ನೀವು 4-5 ಜನ ಕೂತ್ಕೊಳ್ರಿ, ಒಳ್ಳೆ ಆಲೋಚನೆ ಮಾಡಿರಿ, ಒಳ್ಳೆ ಆಲೋಚನೆ ಮಾಡಿ ಒಂದು ಇಂಡಸ್ಟ್ರಿಯನ್ನು ಪ್ರಾರಂಭ ಮಾಡಿರಿ. ಇವತ್ತು ನಮ್ಮ ವೇದಿಕೆಯಲ್ಲಿ ಒಬ್ಬ ವ್ಯಕ್ತಿಗಳು ಬಂದಿದ್ರು, ಅವರು ಒಂದು ಪ್ರಾಜೆಕ್ಟ್ ತೋರಿಸಿದ್ರು, ನಾವೇನು ರೈತರು ಬೆಳೆಯುವಂತಹ ಅಡಿಕೆ ಇದೆಯಲ್ಲ, ಅಡಿಕೆಯಿಂದ ಬರುವಂತಹ ಏನು ತಟ್ಟೆ ಅಡಿಕೆ ತಟ್ಟೆ ಅಂತ ಮಾಡ್ತಾ ಇದೀವಲ್ಲ, ಅಡಿಕೆ ತಟ್ಟೆ ಉತ್ಪನ್ನದಿಂದಲೇ ಅನೇಕ ವಸ್ತುಗಳನ್ನು ತಯಾರು ಮಾಡಿದ್ದಾರೆ. ಅಂತ ವಸ್ತುಗಳು ಜಗತ್ತಿಗೆ ಬೇಕಾಗಿರುವಂತಹ ವಸ್ತುಗಳು, ಅದರಿಂದ ಪರಿಸರಕ್ಕೆ ಹಾನಿಯಲ್ಲ, ಪರಿಸರ ಸಂರಕ್ಷಣೆಗಾಗಿ ತಯಾರಾಗಿರುವಂತಹ ವಸ್ತುಗಳು. ಇವತ್ತು ಭಾಳಷ್ಟು ನಮ್ಮ ಮಕ್ಕಳು ಏನು ಬಳಸ್ತಾರೆ, ಕೀ ಬಂಚ್ ಬಳಸ್ತೀರಿ, ಕೀ ಬಂಚ್ ಕೂಡ ಅಡಿಕೆ ಹಾಳಿನಿಂದ ತಯಾರು ಮಾಡಿದ್ದಾರೆ. ಮತ್ತೆ ರ್ಯಾಪರ್ ಅಂತ ಕರಿತೀವಿ, ಪುಸ್ತಕಗಳ ರ್ಯಾಪರ್ ಆಗ್ತಾ ಇದೀವಿ, ಡೈರಿಗಳ ರ್ಯಾಪರ್ ಆಗ್ತಾ ಇದೀವಿ, ಆ ಎಲ್ಲ ವಸ್ತುಗಳು ಅದರಿಂದ ತಯಾರಾಗಿದ್ದಾವೆ. ಮತ್ತೆ ಸೌಂಡ್ ಪ್ರೂಫ್ ಅಂತ ಕರಿತಾ ಇದೀವಿ, ಒಂದು ಸೌಂಡ್ ಪ್ರೂಫ್ ಆಗ್ಲಿಕ್ಕೆ ಅವಕಾಶ ಇದೆ. ಇತ್ತೀಚೆಗೆ ರೇಡಿಯೋದಲ್ಲಿ ಮತ್ತೆ ಟಿವಿಯಲ್ಲಿ ನೋಡಿದೀವಿ, ಏನು ಬ್ಯಾಟ್ರಿ ತಯಾರು ಮಾಡೋ ಸಲುವಾಗಿ ಆ ಒಂದು ಅಡಿಕೆಯ ಹಾಳೆಯನ್ನು ಬಳಸುವಂತದ್ದನ್ನು ನಾವು ಕಾಣ್ತಾ ಇದೀವಿ. ಅಂತಂದ್ರೆ ನಮ್ಮ ರೈತರ ಬದುಕು ಎಷ್ಟು ಅರ್ಥಪೂರ್ಣವಾಗ್ತದೆ, ರೈತ ಸಂಜೀವಿನಿ ಆಗ್ತಾ ಇದ್ದಾನೆ. ಸಂಜೀವಿನಿ ಅಂತಂದ್ರೆ ಒಂದು ಜೀವವನ್ನು ಬದುಕಿಸುವಂತ ಶಕ್ತಿ ಅದರಲ್ಲಿ ಇರ್ತದೆ ಅನ್ನುವಂತಹದ್ದು ರಾಮಾಯಣದಲ್ಲಿ ನಾವು ಕೇಳ್ತಾ ಇರ್ತೀವಿ. ಲಕ್ಷ್ಮಣನನ್ನು ಬದುಕೋ ಸಲುವಾಗಿ ಸಂಜೀವಿನಿ ಕಡ್ಡಿಯನ್ನು ತಗೊಂಡು ಪರ್ವತದಿಂದ ತಗೊಂಡು ಬಂದು ಅದನ್ನ ಲಕ್ಷ್ಮಣನ ಬದುಕಿಸಿದ ಅನ್ನುವಂತ ಕಥೆಯನ್ನು ಕೇಳ್ತೀವಿ. ಹಾಗೆಯೇ ರೈತ ಸಂಜೀವಿನಿ ಅಂದ್ರೆ ರೈತನಿಂದ ಉತ್ಪನ್ನವಾಗಿರುವಂತಹ ಒಂದು ವಸ್ತುವನ್ನ ಬಳಸಿಕೊಂಡು ನಮ್ಮ ಬದುಕಿಗೆ ಬೇಕಾಗಿರುವಂತಹ ವ್ಯವಸ್ಥೆಗಳನ್ನು ನಾವು ಮಾಡಿಕೊಳ್ಳಿಕ್ಕೆ ಅವಕಾಶ ಇದೆ. ಇಂತಹ ಎಲ್ಲ ಆಲೋಚನೆಗಳನ್ನ ನಮ್ಮ ಯುವಕರಿಗಾಗಿ ನೀಡ್ತಾ ಇದೀವಿ. ಅದೇ ನವೋದ್ಯಮ ಕಾರ್ಯಾಗಾರ ಇದುವರೆಗೆ ಕೃಷಿ ಹಾಗೂ ಆಧ್ಯಾತ್ಮ ಕುರಿತು ಹೊನ್ನಾಳಿಯ ಹಿರೇಕಲ್ಮಠದ ಡಾ ಚನ್ನಮಲ್ಲಿಕಾರ್ಜುನ ಶಿವಾಚಾರ್ಯ ಮಹಾಸ್ವಾಮಿಗಳೊಡನೆ ಸಂದರ್ಶನ ಕೇಳಿದರೆ ಇವರನ್ನು ಸಂದರ್ಶಿಸಿದವರು ಸುದರ್ಶನ್. ಕೃಷಿ ರಂಗ ಕಿಸಾನ್ ವಾಣಿ ಕಾರ್ಯಕ್ರಮ ಪ್ರಸಾರವಾಯಿತು. ಆಕಾಶವಾಣಿ ಭದ್ರಾವತಿ. ಕಾರ್ಡ್ ನಂಬರ್ ಅಥವಾ ಸಿವಿವಿ ಕೇಳಿದ್ರೆ ಯಾರಾದ್ರೂ ನಂಬೋಕೆ ಯೋಗ್ಯರಲ್ಲ ಅವರು. ವೈಯಕ್ತಿಕ ವಿವರ ಕೇಳುವವರು ಆಗಿರ್ತಾರೆ ಫೇಕ್. ಬನ್ನಿ ಹಾಕೋಣ ಸೈಬರ್ ಕ್ರೈಮ್ಗೆ ಬ್ರೇಕ್. ನಿಮ್ಮ ಯೂಸರ್ ನೇಮ್, ಪಾಸ್ವರ್ಡ್, ಒಟಿಪಿ, ಪಿನ್ ಈ ಖಾಸಗಿ ಮಾಹಿತಿ ಕೊಡಬೇಡಿ ಯಾರಿಗೂ. ಬನ್ನಿ SBI ಜೊತೆ ಮುಗಿಸೋಣ ದುರುಳರ ಕಥೆ. #ಟ್ಯಾಗ್ ನನ್ನ ಆನ್ಲೈನ್ ಸ್ವಾತಂತ್ರ್ಯ ನನ್ನ ಕೈಯಲ್ಲಿ. Yeah.